ಸದ್ಯವೇ ಕೀರೂಕ್ಷ ಶಿಷ್ಯರೊಳಗೆ ಏಕಮನದಿಂದನಿ ಲೋಕದೊಳು ಯಶವ ಪಡೆಯೇ ಜೋಕೆ ಎಂದನು ಗುರು ಮುದದಿಯೇ ಸಾಕು ಸಂತಸವಾಯ್ತು ಬಾಡೂಟ ಉಣಬೇಕು ಬಲೆ ಬೀಸಿ ಮೊಲಹುಲ್ಲೇ ಬಲೆ ಬೀಸಿ ಮೊಲಹುಲ್ಲೇ ಕಾಡ್ಗೋಳಿ ಗಿರಿ ನವಿಲು ಕಾಡ್ಕೋಳಿ ಗಿರಿ ನವಿಲುಗಳನ್ನೆಲ್ಲ ಹಿಡಿದು ಕಟ್ಟಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಬೇಕು ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಹುಲಿ ಸಿಂಗ ಕಾಡಾನೆ ಹಂದಿ ಕಾಡ್ಕೋಣಕ್ಕೆ ಸುರಿ ಒಳಿತು ಬಾಣವ ಬಿಡಬೇಕು ಸುರಿ ಒರಿತು ಬಾಣವ ಬಿಡಬೇಕು ಸುಳಿ ಒರಿತು ಬಾಣವ ಬಿಡಬೇಕು ಸುಳಿ ಒರಿತು ಬಾಣವ ಬಿಡಬೇಕು ಗೆಣಕಾರ ಕೂಡ್ಕೊಂಡು ಬಂದ್ರಪ್ಪೋ ನಮ್ಮ ಬನದಾಗೆ ಬ್ಯಾಟೆಗೆ ಬಂದ್ರಪ್ಪೋ ನಮ್ಮ ಬನದಾಗೆ ಬ್ಯಾಟೆಗೆ ಬಂದ್ರಪ್ಪೋ ನಮ್ಮ ಬನದಾಗೆ ಬೇಟೆಗೆ ಬಂದ್ರಪ್ಪೋ ರಾವಣ ಅಂತ ಕನಿತ್ತ ಸತಿಯೋಡನೆ ಬಿನದದ ಭಾವದಲ್ಲಿ ವಿಹರಿದೂತ ವಿಹರಿದೂತ ಜಾನಕಿ ದೇವಿಗೆಂದ ಬದುಕದೆಷ್ಟು ವಿಚಿತ್ರ ಜಾನಕಿ ಬದುಕದೆಷ್ಟು ವಿಚಿತ್ರ ಜಾನಕಿ ಒದಗಿದವು ಕೋಟಲೆಗಳೆನಿತೋ ಹುದುಗಿಸುತ ಜಗಕ್ಷೇಮ ಬೀಜವನು ದರದಲ್ಲಿ ಹುದುಗಿಸುತ ಜಗಕ್ಷೇಮ ಬೀಜವನು ದರದಲ್ಲಿ ರಾವಣಾಂತ ಗಣಿತ ಬಯಕೆಯೊಂದಿದ್ದೆ ಸಲಿಸುವೆಯ ನಲ್ಲ ಸಲ್ಲಿಸುವೆಯನಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲುವಿಲ್ಲ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲುವಿಲ್ಲ ನಯನ ಪುಣ್ಯ ಶ್ರಮದ ದರ್ಶನ ಬಯಸೇ ನಯನ ಪುಣ್ಯ ಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಾಧ್ಯಯನ ಬಯಸೆ

ಬಾರಿ ಪಗೆಗೂ ಬೇರಿದ ಇಳಿಗುವೆ ಕಾರಣ ಮಂಡಲದಿ ಕಲಹದಲ್ಲಿ ಗೆಲಲರಿದು ಶೂಲದ ಬಲವಾದಿರುತಿರದಕ್ಕೆ ನೀನಿದ ತಿಳಿದುಕೊಂಡಿ ಹೂತು ಜಿತವೆನುತ ಮುನಿ ಬಗೆ ಶತ್ರುಹನು ಕ್ಷೇಮವೇ ನಿನಗೆ ಕ್ಷೇಮವೇ ನಿನಗೆ ರಾಮಾನುಜ ಪುರದೊಳ ರಾಮದುಳಿ ಹರೇ ನೈಯ್ಯ ಭೂಮೀಶ ನಿಲ್ತಿಯ ನೀ ನಿಲ್ಲಿಗಾದನ ನೇಮದೊಳ್ ಐತಂದೆಯ ತನಯರಿಂದ ಕಾವ್ಯವಾಚನವ ಶ್ರೀರಾಮ ಸಂತಸದಿ ತನಯರಿಂದ ಕಾವ್ಯವಾಚನವ ಸನುಮತದೊಳಾಲಿಸುತ ಮನದಿ ತನುಮತದೊಳಾಲಿಸುತ ಮನದಿ ಸೃಪ್ತಿಯ ನಾಂದು ತನಯರನು ಮೆಚ್ಚು ತಿಂತೆಂದ ಸುತಿತಾಳ ರಾಗರಂಜನೆಯೊಳಿ ಕಾವ್ಯವೋ ಸುತಿತಾಳ ರಾಗರಂಜನೆಯೊಳಿ ಕಾವ್ಯವೋ ಹಿತವೆನಿಸುವಂತೆ ಪಾಡಿರ್ಪ ಚತುರ ಬಾಲಕ ರಿಂಗೆ ಕೊಡಲೇನೇನು ಚತುರ ಬಾಲಕ ರಿಂಗೆ ಕೊಡಲೇನೇನೆ ಮುನಿ ಪಕ್ಷಿತಿ ಬಗಿಂತೆಂದ ಗೂಡದಲ್ಲಿ ಮುನಿಪನಾಜ್ಞೆಯೊಳಾಗ ಶ್ರೀರಾಮ ಭಕ್ತರ ಪುರೇವವಗೆ ಪುರಗಭೂಷಣನ ಕುಮಾರ ಗಜಾವದನನ ಪುರಗಭೂಷಣನ ಸುಕುಮಾರ ಗಜಾವದನನ ಶರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖಾದವಗೆ ಗಣಪಗೆ Thank you.

ಶುಕ್ರವಾರ ತಾಯಿ ನಿನಗೆ ಆರಾಧನೆ, ಮಹಾಲಕ್ಷ್ಮಿ ಶ್ರೀದೇವಿ ಹರಸು ನಮ್ಮನೆ. ಈಗ ಕೇಳಿ ಪಿ ಸುಶೀಲಾ ಅವರು ಹಾಡಿದ ಭಕ್ತಿಗೀತೆ.